ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರದಲ್ಲಿ ಕಥಾನಾಯಕ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರು ಗೀತೆ ಬರೆದು ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ. ನನ್ನಿದೆ ವೀಣೆಯು ಮಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು, ಹೊಸ ಭಾವಗಳು ಕುಣಿದಾಡುವುದು. ನನ್ನಿದೆ ವೀಣೆಯು ಮಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು, ಹೊಸ ಭಾವಗಳು ಕುಣಿದಾಡುವುದು. ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಅನುರಾಗ ಮೂಡಿದಾಗ ನನ್ನಿದೆ ವೀಣೆಯು ಮಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು. ಕಾಣೆ ನಂಬು ಜಾಣೆ ನಿನ್ನ ಸೇರಲು, ನೂರು ಮಾತು ನೂರು ಕವಿತೆ ಕಣ್ಣೇ ಹಾಡಲು. ಹೆಚ್ಚಿನ ಬಳ್ಳಿಯು ಒಡಲಲ್ಲಿ ಓಡುತ್ತ ನಾಚಿ ನೋಡಿದಾಗ ನನಗೆ ವೀಣೆಯು ಹಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು, ಹೊಸ ಭಾವಗಳು ಕುಣಿದಾಡುವುದು. ನಿನ್ನ ನೋಡಿದಾಗ ಕಣ್ಣು ಕೂಡಿದಾಗ ಅನುರಾಗ ಮೂಡಿದಾಗ ನನ್ನೆದೆ ವೀಣೆಯು ಹಿಡಿಯುವುದು, ಹೊಸ ರಾಗದಲ್ಲಿ ಹೊರಹೊಮ್ಮುವುದು. ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ವೇಳೆ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸಮಯ 7:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ರಾಷ್ಟ್ರ ಕಟ್ಟುವಲ್ಲಿ ಯುವಜನರ ಪಾತ್ರ, ಈ ಕುರಿತು ಚರ್ಚೆ. ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಕಲಬುರಗಿ ಜಿಲ್ಲೆಯ ಶರಣೇಶ್ವರಿ ರೇಷ್ಮೆ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ವಾಣಿಶ್ರೀ ಬಸವರಾಜ್. ಭಾಗವಹಿಸುವ ವಿದ್ಯಾರ್ಥಿನಿಯರು ಕಲಬುರಗಿ ಜಿಲ್ಲೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಸುಧಾರಾಣಿ ಬಿರಾದಾರ್ ಹಾಗೂ ಭಾಗ್ಯಶ್ರೀ ಕಟಾರಿ. ತೃಪ್ತಿ ಎನ್ನುವುದು ಪ್ರಯತ್ನದಲ್ಲಿರುತ್ತದೆ ಹೊರತು ಪ್ರಾಪ್ತಿಯಲ್ಲಿಲ್ಲ. ಪೂರ್ಣ ಪ್ರಯತ್ನವೇ ಪರಿಪೂರ್ಣ ಗೆಲುವು. ಆತ್ಮೀಯ ಆಕಾಶವಾಣಿ ಕೇಳುಗರಿಗೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ.